ಒಳನಾಡು ಮೀನುಗಾರಿಕೆ ವಿಶೇಷವಾಗಿ ಜಾಸ್ತಿ ಪ್ರಮಾಣದಲ್ಲಿದೆ. ಹಲವಾರು ವರ್ಷಗಳಿಂದ ರೈತ ಬಾಂಧವರು ಮೀನು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮೀನು ಕೃಷಿಯಲ್ಲಿ ಮುಖ್ಯವಾಗಿ ಈ ರೋಗಗಳಿಂದ ಸಾಕಷ್ಟು ಹಾನಿಯಾಗುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಮೀನುಗಳಿಗೆ ಬರ್ತಕ್ಕಂತ ರೋಗಗಳಿಂದ ಸಾಕಷ್ಟು ಹಾನಿಯಾಗುತ್ತಿರುತ್ತೆ. ಈ ಮೀನುಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ ಮತ್ತು ಹೇಗ್ ಬರ್ತವೆ, ಲಕ್ಷಣಗಳು ಹೇಗಿರ್ತವೆ, ಇವುಗಳ ನಿರ್ವಹಣೆಯನ್ನ ಹೇಗ್ ಮಾಡ್ಬೇಕಾಗತ್ತೆ ರೈತರು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ ಜೊತೆ ಮೀನು ಕೃಷಿ ತಜ್ಞರಾದಂತಹ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರು ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ರವೀಂದ್ರಗೌಡ್ರೆ. ನಮಸ್ಕಾರ ಸರ್. ಮೊದಲನೇದಾಗಿ ಮೀನುಗಳಿಗೆ ರೋಗಗಳು ಯಾವ್ಯಾವ ಬರ್ತವೆ ಮತ್ತು ಯಾವ ರೀತಿ ಯಾವ ಒಂದು ರೋಗಾಣುಗಳಿಂದ ಈ ರೋಗಗಳು ಬರ್ತಾವ ಅಂತ ಹೇಳ್ತಿರ್ತಾವ? ಮೀನುಗಳು ಸಹಿತ ಪ್ರಾಣಿಗಳಾಗಿರೋದ್ರಿಂದ ಪ್ರಾಣಿಗಳಿಗೆ ಬರ್ತಕ್ಕಂತ ಅನೇಕ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಅಂದ್ರೆ ಶಿಲೀಂಧ್ರ ಇರ್ಬೋದು, ಪ್ರೋಟೋಜೋವನ್ ಮತ್ತು ಪರೋಪಜೀವಿಗಳು ಇರ್ಬೋದು, ಇವುಗಳಿಂದ ಮೀನುಗಳಿಗೆ ರೋಗ ಬರುತ್ತೆ. ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಮೀನುಗಾರಿಕೆಯಿಂದ ಮೀನು ಉತ್ಪನ್ನವು ಕುಂಠಿತ ಆಗ್ತಾ ಇದ್ದು ಜನರಿಗೆ ಯಥೇಚ್ಛವಾಗಿ ಸಸಾರಜನಕ ಯುಕ್ತವಾದ ಆಹಾರದ ಕೊರತೆ ನೀಗಿಸಲು ಮೀನು ಕೃಷಿಯಿಂದ ಅಥವಾ ಮೀನು ಪಾಲನೆಯಿಂದ ಮೀನು ಉತ್ಪಾದನೆಯು ಹೆಚ್ಚಾಗ್ತಾ ಇದೆ. ಆದ್ದರಿಂದ ಮೀನುಗಳಿಗೆ ಬರುವ ರೋಗಗಳನ್ನ ಸೂಕ್ತ ಕಾಲದಲ್ಲಿ ಗಮನಿಸಿ ತಕ್ಷಣ ಹತೋಟಿ ಕ್ರಮ ಕೈಗೊಳ್ಳದಿದ್ದರೆ ಮೀನು ಕೃಷಿಕರು ತೀವ್ರ ನಷ್ಟವನ್ನ ಎದುರಿಸಬೇಕಾಗುತ್ತೆ. ಆದ್ದರಿಂದ ಮೀನು ಕೃಷಿಕರಿಗೆ ಮೀನುಗಳಿಗೆ ಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿ ಇರಬೇಕಾದದ್ದು ಅತ್ಯವಶ್ಯಕವಾಗಿದೆ. ಈಗ ಮೀನುಗಳಿಗೆ ರೋಗ ಯಾಕೆ ಬರ್ತದಂತಿರ್ತಾವ ನೋಡ್ರಿ ಇವ್ರೇ? ಸಾಮಾನ್ಯವಾಗಿ ಮೀನಿಗೆ ರೋಗ ತರುವ ಸೂಕ್ಷ್ಮಾಣುಗಳು ಮತ್ತು ಪರೋಪಜೀವಿಗಳು ನೀರಿನಲ್ಲಿ ಮೀನುಗಳ ಜೊತೆಗೆ ಒಡನಾಡಿಗಳಾಗಿಯೇ ಇರ್ತವೆ. ಆದರೆ ಇವು ಒಡನಾಡಿಯಾಗಿ ಇರ್ತವೆ ಅಂದ ಮಾತ್ರಕ್ಕೆ ಮೀನುಗಳಿಗೆ ರೋಗ ಹರಡುತ್ತ ಅನ್ನೋದು ತಿಳ್ಕೊಳ್ಳೋದು ತಪ್ಪು. ಆದ್ರೆ ಮೀನಿಗೆ ರೋಗ ತರುವ ಸೂಕ್ಷ್ಮಾಣುಗಳು ಮೀನು ಮತ್ತು ಅವುಗಳು ಇರುವ ಪರಿಸರದಲ್ಲಿ ಇರುವ ಸಮತೋಲನ ಕೆಟ್ಟು ಹೋದಾಗ ಮಾತ್ರ ಮೀನಿಗೆ ರೋಗ ತಗುಲಿ ಸಾವಿಗೆ ಕಾರಣ ಆಗುತ್ತೆ. ಈಗ ಉದಾಹರಣೆಗೆ ಅಂದ್ರೆ ಈಗ ನೀರಿನ ಉಷ್ಣಾಂಶ ಹೆಚ್ಚಾಗಿರ್ಬೋದು, ಆಮ್ಲಜನಕ ಕೊರತೆ ಆಗಿರ್ಬೋದು, ನೀರಿನ ಉಷ್ಣಾಂಶ ಕಮ್ಮಿ ಇರ್ಬೋದು, ಅಥವಾ ಮೀನಿಗೆ ಆಹಾರದ ಕೊರತೆಯಾಗಿ ಅದರದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ಬೋದು, ಅಥವಾ ಈ ರೋಗಾಣುಗಳಿಗೆ ಬೆಳೀತಕ್ಕಂತ ಅವಕಾಶ ಜಾಸ್ತಿ ಇರ್ಬೋದು. ಈ ರೀತಿಯಿಂದ ನಮ್ಮ ಹವಾಮಾನ ಇರ್ಬೋದು, ಪರಿಸರ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಮತ್ತು ಈ ರೋಗಾಣುಗಳ ಶಕ್ತಿ ಹೆಚ್ಚಿಗೆ ಆಗೋದ್ರಿಂದ ಈ ಮೂರು ಜೀವಿಗಳ ಮತ್ತು ಪರಿಸರದ ಈ ಸಮತೋಲನ ಕೆಟ್ಟು ಹೋದಾಗ ಮೀನಿಗೆ ರೋಗ ಬರೋ ಕೃಷಿಯೊಳಗೆ ಹೇಳುವಾಗ ಬೀಜದಿಂದನೂ ರೋಗ ಪ್ರಸಾರ ಆಗತ್ತೆ, ಬೀಜದಲ್ಲಿ ರೋಗಾಣುಗಳು ಇರ್ತಾವಂತಕ್ಕಂತ ವಿಚಾರ. ಈಗ ಮೀನು ಮರಿಗಳನ್ನ ತರುವಾಗ ರೈತರು ಈ ಮೀನು ಮರಿಗಳಿಂದ ಏನಾದ್ರು ರೋಗ ಬಾಧಿತ ಮೀನು ಮರಿಗಳನ್ನ ತಂದ್ರೆ ಅದು ಉಲ್ಬಣ ಆಗೋ ಸಾಧ್ಯತೆ ಇರ್ತಾವೆ ಹೇಗೆ? ಖಂಡಿತವಾಗಿ ಸರ್, ಖಂಡಿತವಾಗಿ. ಅದಕ್ಕೆ ರೈತರು ಏನ್ ಮಾಡ್ಬೇಕಂದ್ರೆ ಇವಾಗ ನಮ್ದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯ್ತು ಹಾಗೂ ಮೀನುಗಾರಿಕಾ ಇಲಾಖೆ ಆಯ್ತು, ಈ ನಾವು ಏನ್ ಮಾಡಿದೀವಿ ಅಂದ್ರೆ ಈ ರೈತರಿಗೆ ಲಾಭ ಆಗ್ಲಿ ಅಂತ ಹೇಳ್ಬಿಟ್ಟು ರೋಗ ರಹಿತ ಮೀನು ಮರಿಗಳ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಡ್ತಾ ಇದ್ದೀವಿ ರೈತರಲ್ಲಿ, ಮೀನು ಕೃಷಿಕರಲ್ಲಿ. ಮತ್ತು ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸ್ಪೆಸಿಫಿಕ್ ಪ್ಯಾಥೋಜನ್ ಫ್ರೀ ಅಂತ ಹೇಳ್ತೀವಿ, SPF ಹೇಳ್ತೀವಿ. ಸೊ ಈ ಒಂದು ಮೀನು ಮರಿಗಳನ್ನ ರೈತರು ಖರೀದಿ ಮಾಡಬೇಕು. ಮತ್ತು ಇದರ ಲಕ್ಷಣಗಳು ಏನಂದ್ರೆ ಆರೋಗ್ಯಕರ ಮೀನು ಮರಿಗಳ ಲಕ್ಷಣಗಳು ಅಂದ್ರೆ ಪಾತ್ರೆಯಲ್ಲಿ ಮೀನು ಮರಿ ಇರತಕ್ಕಂತ ಪಾತ್ರೆಯಲ್ಲಿ ನಾವು ನೀರನ್ನ ನಾವು ಅದನ್ನ ತಿರುಗಿಸಿದ್ರೆ ಇವುಗಳು ಏನ್ ಮಾಡ್ತವೆ, ಆರೋಗ್ಯವಾದ ಮೀನು ಮರಿಗಳು ಆ ನೀರಿನ ವಿರುದ್ಧ ದಿಕ್ಕಿಗೆ ಈಜಾಡ್ತವೆ. ಆಮೇಲೆ ಬಹಳ ಚುರುಕಾಗಿ ಓಡಾಡ್ತಾ ಇರ್ತವೆ. ಮೈ ಮೇಲೆ ಯಾವುದೇ ತರದ ಚುಕ್ಕೆಗಳು ಅಥವಾ ಯಾವುದೇ ತರದ ಒಂದು ಬೆಳವಣಿಗೆ ಇರೋದಿಲ್ಲ. ಸೊ ಈ ಲಕ್ಷಣಗಳನ್ನ ನೋಡ್ಬಿಟ್ಟು ಗುರುತಿಸಿ ರೈತರು ಈ ತರದ ಆರೋಗ್ಯಕರದ ಮೀನ್ ಮರಿಗಳನ್ನ ಖರೀದಿ ಮಾಡಿದ್ರೆ ಅವ್ರಿಗೆ ಒಳ್ಳೆ ಲಾಭ ಬರುತ್ತೆ. ಈಗ ತಾವು ಹೇಳಿದ್ರೆ ಏನಂತಂದ್ರೆ ಮೀನುಗಳಿಗೆ ಮುಖ್ಯವಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ದಿಂದ ರೋಗಗಳು ಬರ್ತಕ್ಕಂತ ವಿಚಾರವನ್ನ ಹೇಳಿದಿರ್ತಾವು. ಈ ಮೀನುಗಳಿಗೆ ಬರ್ತಕ್ಕಂತ ಬ್ಯಾಕ್ಟೀರಿಯಾ ರೋಗಗಳು ಯಾವ್ಯಾವ ಬರ್ತವೆ ಮತ್ತು ಅವುಗಳ ಲಕ್ಷಣಗಳು ಹೇಗಿರ್ತವೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಖಂಡಿತವಾಗಿ ಅವಶ್ಯವಾಗಿ ತಿಳಿಸ್ಕೊಡ್ತೇನೆ. ಮೀನು ಕೃಷಿಯಲ್ಲಿ ಈ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣುಗಳಿಂದ ಬರೋ ರೋಗಗಳು ಮೀನುಗಳ ಸಾವಿಕೆಯಿಂದ ಅಪಾರವಾದ ಹಾನಿ ಉಂಟು ಮಾಡ್ತವೆ. ಅಲ್ಲದೆ ಅದು ಅಳಿದುಳಿದು ಉಳಿತು ಅಂದ್ರು ಸಹಿತ ಅದರ ಮೈ ಮೇಲೆ ಹುಣ್ಣುಗಳು ಆ ತರ ಕಲೆಗಳಾಗಿ ಅದರ ಆರ್ಥಿಕ ಮೌಲ್ಯವನ್ನ ಕುಗ್ಗಿಸುತ್ತವೆ. ಈ ರೋಗಗಳಲ್ಲಿ ಪ್ರಮುಖವಾದುದು ಯಾವು ಅಂದ್ರೆ ಜಲೋದರ ರೋಗ ಅಥವಾ ಡ್ರಾಪ್ಸಿ ಅಂತಾರೆ. ಈಜುರಕ್ಕೆ ಮತ್ತು ಬಾಲದರಕ್ಕೆ ಕೊಳೆಯುವಿಕೆ ಫಿನ್ರಾಟ್ ಅಂಡ್ ಟೇಲ್ ರಾಟ್ ಅಂತಾರೆ. ಸೂಕ್ಷ್ಮಾಣುಗಳ ಚರ್ಮ ರೋಗ ಬ್ಯಾಕ್ಟೀರಿಯಲ್ ಸ್ಕಿನ್ ಡಿಸೀಸ್ ಅಂತಾರೆ. ಸೂಕ್ಷ್ಮಾಣುಗಳ ಕಣ್ಣಿನ ರೋಗ ಕಾಲಮ್ನರಿಸ್ ರೋಗ, ಎಡ್ವರ್ಡ್ ಸೆಲ್ಯೋಸಿಸ್ ರೋಗ, ಎಪಿಸೋಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಇವೇ ಮುಂತಾದವುಗಳು. ಇದರಲ್ಲಿ ನಾನು ಮೊದಲನೆಯದಾಗಿ ಈ ಜಲೋದರ ರೋಗ ಅಥವಾ ಡ್ರಾಪ್ಸಿ ಅಂದ್ರೆ ಈ ರೋಗ ಹೆಚ್ಚಾಗಿ ಗೆಂಡೆ ಮೀನುಗಳು ಅಥವಾ ಕಾರ್ಪ್ಸ್, ಹೊಮ್ಮೀನು, ಗೋಲ್ಡ್ ಫಿಶ್ ಮತ್ತು ಅಕ್ವೇರಿಯಂ ಮೀನುಗಳಲ್ಲಿ ಕಂಡು ಬರುತ್ತೆ. ಈ ರೋಗಕ್ಕೆ ತುತ್ತಾದ ಮೀನುಗಳ ಹೊಟ್ಟೆ ಅತಿಯಾಗಿ ಊದಿಕೊಂಡಿದ್ದು ಮೈಮೇಲಿನ ಹುರುಪಿಗಳು ಎದ್ದು ನಿಂತಿರುತ್ತವೆ. ದೇಹದ ಒಳಭಾಗದಲ್ಲಿ ವಿಶೇಷವಾಗಿ ಹೊಟ್ಟೆ ಭಾಗದಲ್ಲಿ ಕಿವು ಮತ್ತು ರಕ್ತದಿಂದ ಕೂಡಿದ ನೀರು ಶೇಖರವಾಗಿರುತ್ತೆ. ಈ ರೋಗವು ಏರೋಮನಾಸ್ ಹೈಡ್ರೋಫಿಲಾ ಮತ್ತು ಸಿಡೋಮನಾಸ್ ಎಂಬ ಸೂಕ್ಷ್ಮಾಣುಗಳ ಜೀವಿಗಳಿಂದ ಬರುತ್ತೆ. ಎರಡನೇದಾಗಿ ಈಜುರಕ್ಕೆ ಮತ್ತು ಬಾಲದರಕ್ಕೆ ಕೊಳೆಯುವಿಕೆ ಫಿನ್ರಾಟ್ ಅಂಡ್ ಟೇಲ್ ರಾಟ್ ಅಂತ. ಈ ರೋಗಬಾಧೆಯಿಂದ ಬಳಲುವ ಮೀನುಗಳಲ್ಲಿ ಈಜುರಕ್ಕೆ ಮತ್ತು ಬಾಲದರಕ್ಕೆಗಳು ಕೊಳೆತಿರುತ್ತೆ. ಆ ರೋಗದ ಪ್ರಾರಂಭದಲ್ಲಿ ಮೀನಿನ ರೆಕ್ಕೆಗಳ ಹೊರಹಂಚಿನಲ್ಲಿ ಬಿಳಿ ಬಣ್ಣದ ಗುರುತು ಕಂಡುಬರುತ್ತೆ. ಆಮೇಲೆ ಇದು ರೆಕ್ಕೆಯ ಬುಡದವರೆಗೂ ಹರಡುತ್ತೆ. ಈಜುರೆಕ್ಕೆಗಳು ಕ್ರಮೇಣ ಹರಿದು ಸಂಪೂರ್ಣ ನಾಶವಾಗಿ ಹೋಗ್ಬಹುದು. ಈ ರೋಗವನ್ನ ಸೂಕ್ಷ್ಮಾಣುಗಳಾದ ಏರೋಮನಾಸ್ ಮತ್ತು ಸಿಡೋಮನಾಸ್ ಇವುಗಳು ಹರಡುತ್ತವೆ. ಮತ್ತು ಈ ರೋಗ ಸಂಭವಿಸಲು ನೀರಿನ ಅತ್ಯಧಿಕ ಉಷ್ಣತೆ, ಲವಣತ್ವ ಮತ್ತು ಮೀನುಗಳಿಗೆ ಸಮತೋಲನ ಮತ್ತು ಪೌಷ್ಟಿಕಾಹಾರದ ಕೊರತೆ ಇವುಗಳೇ ಕಾರಣ. ಮತ್ತು ಮೂರನೇದಾಗಿ ಸೂಕ್ಷ್ಮಾಣುಗಳ ಚರ್ಮ ರೋಗ ಬ್ಯಾಕ್ಟೀರಿಯಲ್ ಸ್ಕಿನ್ ಡಿಸೀಸ್ ಅಂತ. ಈ ರೋಗವು ಪ್ರಮುಖವಾಗಿ ಸಿಹಿ ನೀರಿನ ಮೀನುಗಳಲ್ಲಿ ಅದರಲ್ಲೂ ಚೇಳು ಮೀನುಗಳಲ್ಲಿ ಕಂಡುಬರುತ್ತೆ. ಈ ರೋಗ ಕಾಣಿಸಿಕೊಂಡ ಮೀನುಗಳ ಮೈ ಮೇಲೆ ಸಾಮಾನ್ಯವಾಗಿ ಹೊಟ್ಟೆಯ ಭಾಗದಲ್ಲಿ ಕಿವು ಸ್ರವಿಸುವ ವ್ರಣಗಳು ಅಥವಾ ಹುಣ್ಣುಗಳು ಗೋಚರಿಸುತ್ತವೆ. ಕೆಲವೊಮ್ಮೆ ಈ ವ್ರಣಗಳಿಂದ ರಕ್ತವು ಸಹ ಹೊರಸೂಸುತ್ತಿರುತ್ತದೆ. ಈ ಹುಣ್ಣುಗಳು ಮೀನುಗಳಿಗೆ ತೀವ್ರ ಯಾತನೆ ಕೊಡುತ್ತೆ. ಹಾಗೂ ರೋಗಾಣುಗಳು ಮೀನಿನ ಬೇರೆ ರೋಗಾಣುಗಳು ಮೀನಿನ ದೇಹದೊಳಕ್ಕೆ ಸೇರಿ ಬೇರೆ ರೋಗಗಳು ಹರಡಲು ಕಾರಣ ಆಗುತ್ತೆ ಅಂದ್ರೆ ಸೆಕೆಂಡರಿ ಇನ್ಫೆಕ್ಷನ್ಸ್. ಈ ರೋಗವು ಹಿಮೋಫಿಲಸ್ ಎಂಬ ಸೂಕ್ಷ್ಮಾಣು ಜೀವನದಿಂದ ಬರುತ್ತೆ. ಇನ್ನು ನಾಲ್ಕನೇದಾಗಿ ಸೂಕ್ಷ್ಮಾಣುಗಳ ಕಣ್ಣಿನ ರೋಗ. ಈ ರೋಗವು ಪ್ರಮುಖವಾಗಿ ಸಿಹಿ ನೀರಿನ ಮೀನುಗಳಲ್ಲಿ ಅದರಲ್ಲೂ ಕಾಟ್ಲಾ, ರೋಹು, ಬೆಳ್ಳಿಗಂಡೆ ಮೀನುಗಳಲ್ಲಿ ಕಂಡುಬರುತ್ತೆ. ಈ ರೋಗವನ್ನ ಏರೋಮನಾಸ್ ಲಿಕ್ವಿಫೇಷನ್ಸ್ ಮತ್ತು ಸ್ಟೆಫಲೋಕಾಕಸ್ ಆರಿಯಸ್ ಎಂಬ ಸೂಕ್ಷ್ಮಾಣುಗಳು ಹರಡುತ್ತವೆ. ಈ ರೋಗ ಕಾಣಿಸಿಕೊಂಡ ಮೀನುಗಳ ಕಣ್ಣಿನ ಗುಡ್ಡೆಯ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಮೀನುಗಳು ದೃಷ್ಟಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಇನ್ಫೆಕ್ಷನ್ ಅಥವಾ ಇದು ಒಂದು ಇದು ದೇಹದ ಭಾಗಕ್ಕೆ ಹರಡಿ ಮೀನುಗಳು ಸಾಯಲೂಬಹುದು. ಮತ್ತು ಐದನೆಯದಾಗಿ ಕಾಲಮ್ನರಿಸ್ ರೋಗ. ಈ ರೋಗವನ್ನ ಫ್ಲೆಕ್ಸಿಬ್ಯಾಕ್ಟರ್ ಕಾಲಮ್ನರಿಸ್ ಎಂಬ ಸೂಕ್ಷ್ಮಾಣು ಹರಡುತ್ತವೆ. ಈ ರೋಗ ಕಾಣಿಸಿಕೊಂಡ ಮೀನುಗಳ ಮೈ ಮೇಲೆ ಹುಣ್ಣುಗಳು ಗೋಚರಿಸುತ್ತವೆ. ಆರನೆಯದಾಗಿ ಎಡ್ವರ್ಡಿಸಿಯೋಲಿಸಿಸ್ ಎಂಬ ರೋಗ. ಈ ರೋಗವನ್ನ ಎಡ್ವರ್ಡಿಸಿಯಲ್ಲ ಟಾರ್ಡಾ ಎಂಬ ಸೂಕ್ಷ್ಮಾಣುಗಳು ಹರಡುತ್ತವೆ. ಈ ರೋಗ ಕಾಣಿಸಿಕೊಂಡ ಮೀನುಗಳಲ್ಲಿ ರಕ್ತದ ಪ್ರಮಾಣವು ಗಣನೀಯವಾಗಿ ಕಡಿಮೆ ಆಗುತ್ತೆ. ಚರ್ಮದ ಮೇಲೆ ಹುಣ್ಣುಗಳು ಕಾಣಿಸಿಕೊಳ್ತವೆ. ಹಾಗೂ ಮಾಂಸಖಂಡಗಳಲ್ಲಿ ಕೂಡ ಗಾಳಿ ತುಂಬಿದ ಗುಳ್ಳೆಗಳು ಕಂಡು ಬರ್ತವೆ. ಈ ರೋಗವು ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಮೀನು ಮರಿಗಳ ಗುಂಪು ಸಾವಿಗೆ ಕಾರಣವಾಗುತ್ತವೆ. ರೋಗಕ್ಕೆ ತುತ್ತಾದ ಮೀನು ಮರಿಗಳು ಬಿಳಿ ಬಣ್ಣಕ್ಕೆ ತಿರುಗಿ 24-72 ಗಂಟೆಗಳಲ್ಲಿ ಪೂರ್ಣವಾಗಿ ಸಾವಿಗೀಡಾಗ್ತವೆ. ಇನ್ನು ಏಳನೇದಾಗಿ ಎಪಿಸೋಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್. ಈ ರೋಗವು ಮೊದಲು ಕೊಳದ ಕೆಳಸ್ತರದ ಮೀನು ತಳಿಗಳಾದ ಮರೆಲ್ಸ್, ಕ್ಯಾಟ್ ಫಿಶ್ ಇವುಗಳಲ್ಲಿ ಕಂಡುಬಂದು ನಂತರ ಭಾರತೀಯ ಪ್ರಮುಖ ಗೆಂಡೆ ಮೀನುಗಳೇ ಹರಡುತ್ತದೆ. ರೋಗ ಕಾಣಿಸಿಕೊಂಡ ಮೀನುಗಳ ಮೈ ಮೇಲೆ ಚಿಕ್ಕ ಕಾಳುಗಳಿಂದ ಅವರೆಕಾಳು ಗಾತ್ರದ ರಕ್ತದಿಂದ ಕೂಡಿದ ಹುಣ್ಣುಗಳು ಕಂಡು ಬರ್ತವೆ. ಈ ಹುಣ್ಣುಗಳು ಕ್ರಮೇಣ ನಾಣ್ಯದ ಗಾತ್ರಕ್ಕೆ ದೊಡ್ಡದಾಗಿ ರಕ್ತದಿಂದ ಸುತ್ತುವರೆದ ಮಧ್ಯದಲ್ಲಿ ಕಿವು ತುಂಬಿದ ಹುಣ್ಣುಗಳಾಗಿ ಉಲ್ಬಣಿಸುತ್ತವೆ. ಈ ರೋಗವು ತುಂಬಾ ಬೇಗ ಹರಡುತ್ತದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಳ ಸಾವಿಗೆ ಕಾರಣವಾಗುತ್ತೆ. ಈ ರೋಗದ ಬಾಧೆ ಎಷ್ಟು ತೀವ್ರವಾಗಿದೆ ಅಂದ್ರೆ ಬಾಧಿಸಲ್ಪಟ್ಟ ಮೀನುಗಳು ಜೀವಂತವಾಗಿದ್ದರೂ ಸಹ ಕ್ರಮೇಣ ಇಡೀ ದೇಹವು ಕೊಳೆಯುತ್ತಾ ಮೀನುಗಳು ಸಾವನ್ನಪ್ಪುತ್ತವೆ. ಬಾಧಿತ ಮೀನುಗಳ ಹುಣ್ಣುಗಳಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಏರೋಮನಾಸ್ ಹೈಡ್ರೋಫಿಲಾ ಏರೋಮನಾಸ್ ಪಂಕ್ಟೇಟಾ ಫ್ಲೇವೋ ಬ್ಯಾಕ್ಟೀರಿಯಂ ಸಿಡೋಮನಾಸ್ ಎಡ್ವರ್ಡ್ಸಿಯಲ್ಲ ಟಾರ್ಡಾ ವಿಬ್ರಿಯೋ ಪ್ಯಾರಾಮೆಲಿಟಿಕಸ್ ಮತ್ತು ಫಂಗಸ್ ಅಥವಾ ಶಿಲೀಂಧ್ರ ಆದ ಅಫೆನೋಮೆಸಿಸ್ ಇನ್ವೆಡರಿಸ್ ಮುಂತಾದವುಗಳು ಕಂಡು ಬಂದಿವೆ. ಒಳ್ಳೇದು ರವೀಂದ್ರ ಗೌಡ್ರೆ, ಈಗ ಬ್ಯಾಕ್ಟೀರಿಯಿಂದ ಬರ್ತಕ್ಕಂತ ಹಲವಾರು ವಿವಿಧ ರೀತಿಯ ರೋಗಗಳ ಬಗ್ಗೆ ಮಾಹಿತಿಯನ್ನ ಒದಗಿಸಿದ್ರೆ, ಇನ್ನೊಂದು ವಿಚಾರ ತಾವು ಹೇಳಿದ್ರೆ ಏನಂತಂದ್ರೆ ಶಿಲೀಂಧ್ರದಿಂದ ಸಹ ಮೀನುಗಳಿಗೆ ರೋಗಗಳು ಬರ್ತಾವಂತಕ್ಕಂತ ವಿಚಾರ. ಈ ಶಿಲೀಂಧ್ರದಿಂದ ಮೀನುಗಳಿಗೆ ತಗಲ್ತಕ್ಕಂತ ರೋಗಗಳು ಯಾವ್ಯಾವ ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಹೇಳ್ಕೊಡ್ತೀನಿ ಸರ್. ಇದು ಶಿಲೀಂಧ್ರ ರೋಗಗಳು ಅಂದ್ರೆ ಫಂಗಲ್ ಡಿಸೀಸಸ್. ಇದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಸ್ಯಾಪ್ರೋಲೆಗ್ನಿಯಾಸಿಸ್ ಅಂತ, ಈ ರೋಗವು ಮೀನುಗಳಲ್ಲಿ ಸ್ಯಾಪ್ರೋಲೆಗ್ನಿಯಾ ಪ್ಯಾರಾಸೈಟಿಕಾ ಎಂಬ ಶಿಲೀಂಧ್ರ ಅಥವಾ ಫಂಗಸ್ ಇಂದ ಹರಡುತ್ತದೆ ಮತ್ತು ಇದು ತುಂಬಾ ಅಪಾಯಕಾರಿಯಾದ ರೋಗ. ಈ ರೋಗಕ್ಕೀಡಾದ ಮೀನುಗಳ ಈಜುರೆಕ್ಕೆಗಳು, ಕಿವಿರುಗಳು, ಬಾಯಿ, ಕಣ್ಣು ಮುಂತಾದ ಹಲವಾರು ದೇಹದ ಭಾಗಗಳ ಮೇಲೆ ಬಿಳಿ ಅಥವಾ ಕಂದು ಬಣ್ಣದ ಹತ್ತಿ ಮೆತ್ತೆಯಂತಹ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಆರೋಗ್ಯವಂತ ಮೀನಿಗೆ ಈ ರೋಗ ತಗಲುವುದಿಲ್ಲ. ಉಷ್ಣಾಂಶದ ಏರುಪೇರುಗಳಿಂದಾಗಿ ಮೀನುಗಳಲ್ಲಿ ಉಂಟಾಗುವ ಒತ್ತಡ ಈ ರೋಗವು ಸುಲಭವಾಗಿ ಹರಡಲು ಕಾರಣವಾಗುತ್ತೆ. ಮೀನುಗಳ ಮೊಟ್ಟೆಗಳಿಗೂ ಮತ್ತು ಮರಿಗಳಿಗೂ ಈ ರೋಗವು ಬಹು ಸುಲಭವಾಗಿ ತಗಲಬಹುದು. ಹಾಳಾದ ಮತ್ತು ಸತ್ತು ಹೋದ ಮೊಟ್ಟೆಗಳ ಮೇಲೆ ಮೊದಲು ಕಾಣಿಸಿಕೊಂಡು ನಂತರ ಸುತ್ತಮುತ್ತಲಿನ ಒಳ್ಳೆಯ ಮೊಟ್ಟೆಗಳು ಕೂಡ ಈ ರೋಗ ಹರಡಬಲ್ದು ಬರುತ್ತಿರುತ್ತವೆ. ಈ ರೋಗವು ಶಿಲೀಂಧ್ರಗಳಾದ ಅಸ್ಪರ್ಜಿಲಸ್ ಫ್ಲೇವಸ್, ಅಸ್ಪರ್ಜಿಲಸ್ ಅಕ್ರೇಷಿಯಸ್ ಮತ್ತು ಫಿಜಿಫಾರ್ಮಿಸ್ ಮೊಮಿಲಿ ಫಾರ್ಮಿಸ್ ಎಂಬ ಶಿಲೀಂಧ್ರಗಳಿಂದ ಹರಡುತ್ತೆ. ಈಗ ತಾವು ಹೇಳಿದ್ರೆ ಈಗ ಬ್ಯಾಕ್ಟೀರಿಯಾದಿಂದ ಮತ್ತು ಇನ್ನೊಂದು ಈ ಶಿಲೀಂಧ್ರದಿಂದ ಹಲವಾರು ಶಿಲೀಂಧ್ರಗಳಿಂದ ಹಲವಾರು ರೋಗಗಳು ಈ ಒಂದು ಬಾಧೆಯನ್ನು ಉಂಟು ಮಾಡ್ತವೆ ಮೀನುಗಳಿಗೆ ಅಂತಕ್ಕಂತ ವಿಚಾರ. ಇನ್ನ ಸಾಮಾನ್ಯವಾಗಿ ರೈತರು ಮೀನು ಅಂತಂದ್ರೆ ನೀರಲ್ಲೇ ಇರ್ತವೆ, ಯಾವತ್ತು ನೀರಲ್ಲಿ ಇರ್ತವೆ. ಈ ಮೀನುಗಳಿಗೆ ರೋಗ ಬಂದಿದೆಯಾ ಹೇಗೆ ಅನ್ನೋದನ್ನ ಹೇಗೆ ರೈತರು ಅದನ್ನ ಹೇಗೆ ರೀತಿ ಪರೀಕ್ಷೆ ಮಾಡ್ತಾ ಇರ್ಬೇಕು, ಅದನ್ನ ಮೀನುಗಳನ್ನ ತೆಗೆದು ಹೊರಗೆ ಪರೀಕ್ಷೆ ಮಾಡಿ ಅದನ್ನ ಮಾಡ್ಬೇಕಂತಾರೆ, ಹೇಗ್ ಮಾಡ್ಬೇಕಾಗತ್ತೆ ರೈತರು ಗಮನಿಸ್ಬೇಕು? ಸಾಮಾನ್ಯವಾಗಿ ಸರ್ ಇದು ಇದು ರೈತರಿಗೆ ಕೆಲವೊಂದು ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇರ್ಬೇಕು ಇದೆ. ಸೊ ಇದು ಹೇಗೆ ಅಂದ್ರೆ, ಮೀನು ರೈತರು ಮೀನು ಕೊಳದ ಹತ್ತಿರ ಹೋದಾಗ, ಈಗ ಇದು ಒಂದು ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಮೀನುಗಳು ಅತ್ಯಂತ ಚುರುಕಾದ ಪ್ರಾಣಿಗಳು. ಸೊ ಇವು ಏನ್ ಮಾಡ್ತವೆ, ನಾವು ಯಾರು ಹತ್ರ ಹೋದಾಗ ಬಹಳ ತ್ವರಿತಗತಿಯಲ್ಲಿ ನೀರಿನ ಒಳಗಡೆ ಮುಳುಗ್ಬಿಡ್ತವೆ. ಆದ್ರೆ ಈ ರೋಗಬಾಧಿತ ಮೀನುಗಳು, ಆರೋಗ್ಯ ಇರಲಾರದ ಮೀನುಗಳು ಏನ್ ಮಾಡ್ತವೆ, ನಾವು ಅವುಗಳ ಹತ್ತಿರ ಓಡಾಡಿದ್ರು ಸಹಿತ ನೀರಿನ ಮೇಲ್ಗಡೆನೆ ತೇಲ್ತಾ ಇರ್ತವೆ, ನಿಧಾನವಾಗಿ ಈಜಾಡ್ತಾ ಇರ್ತವೆ, ಅಡಿಗಡಿಗೆ ನೀರಿನ ಮೇಲಿಗೆ ಬರ್ತಾ ಇರ್ತವೆ, ಆಹಾರ ಸ್ವೀಕರಿಸುವುದಿಲ್ಲ. ಆಮೇಲೆ ಮತ್ತೆ ಮೈ ಮೇಲೆ ಚುಕ್ಕಿಗಳು ಇರಬಹುದು ಅಥವಾ ಈಜುರೆಕ್ಕೆಗಳು ಕಪ್ಪು ಬಣ್ಣಕ್ಕೆ ತಿರುಗಿರ್ಬಹುದು, ಮೈ ಮೇಲೆ ಹುಣ್ಣುಗಳು ಇರಬಹುದು, ರಕ್ತದಿಂದ ಸ್ರವಿಸುತ್ತಿರುವ ಹುಣ್ಣುಗಳು ಇರಬಹುದು, ಅಥವಾ ಮೈ ಮೇಲೆ ಒಂದಿಷ್ಟು ಈ ಒಂದು ಗೊಂಚಲು ಗೊಂಚಲಾಗಿ ಕೆಲವೊಂದು ಎಳೆಗಳು ಅದಕ್ಕೆ ಹೊಂದಿಕೊಂಡು ಇರ್ತವೆ. ಈ ಒಂದು ಲಕ್ಷಣಗಳಿಂದ ರೈತರು ಸುಲಭವಾಗಿ ಇದು ಆರೋಗ್ಯಕರ ಇದೆಯೋ ಇಲ್ಲೋ ಅದನ್ನ ನೀರಿನಿಂದ ತೆಗಿಲಾರ್ದೇನೆ ಅವರು ಕಂಡುಹಿಡಿಬಹುದು. ಅಂದ್ರೆ ರೈತರಿಗೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇದ್ರ ಬಗ್ಗೆ ಗೊತ್ತಿರ್ಬೇಕು, ಗೊತ್ತಿದ್ರೆ ಅದರ ಒಂದು ಲಕ್ಷಣಗಳನ್ನ ಗಮನಿಸಲಿಕ್ಕೆ ಸಾಧ್ಯವಾಗತ್ತಂತಕ್ಕಂತ ವಿಚಾರ. ಹೌದು ಹೌದು ಖಂಡಿತ. ಇನ್ನೊಂದು ಮುಖ್ಯವಾಗಿ ತಾವೆಲ್ಲ ಹೇಳಿದ್ರಿ ಹಲವಾರು ರೋಗಗಳನ್ನ ಹೇಳಿದ್ರಿ, ಈಗ ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗಗಳು ಮತ್ತು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ರೋಗಗಳು ಮೀನಿಗೆ ಯಾವ ಬರ್ತಕ್ಕಂತ ವಿಚಾರ. ಇನ್ನು ಮುಖ್ಯವಾಗಿ ಅವರಿಗೆ ಉಪಚಾರ ಮಾಡಬೇಕು, ಹೇಗೆ ಇದನ್ನ ಹತೋಟಿಯನ್ನ ಮಾಡ್ಬೇಕಂತ ತಾವು? ಖಂಡಿತವಾಗಿ ಸರ್ ತಿಳಿಸ್ಕೊಡ್ತೀನಿ. ಈಗ ಈ ಮೀನು ರೋಗಗಳ ಚಿಕಿತ್ಸೆ ಕ್ರಮಗಳನ್ನ ನಾವು ಮುಖ್ಯವಾಗಿ ಎರಡು ಗುಂಪಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ದೇಹದ ಹೊರಭಾಗಕ್ಕೆ ಸಂಬಂಧಿಸಿದ ಚಿಕಿತ್ಸಾ ಕ್ರಮಗಳು, ಹಾಗೂ ಎರಡನೇದಾಗಿ ದೇಹದ ಒಳಭಾಗಕ್ಕೆ ಸಂಬಂಧಿಸಿದ ಚಿಕಿತ್ಸಾ ಕ್ರಮಗಳು. ಈಗ ನಾನು ಮೊದಲನೇದಾಗಿ ದೇಹದ ಹೊರಭಾಗಕ್ಕೆ ಸಂಬಂಧಿಸಿದ ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳ ಬಯಸ್ತೇನೆ. ಇದರಲ್ಲಿ ನಾಲ್ಕು ವಿಧಾನಗಳಿವೆ. ಮೊದಲನೇದು ಸ್ವಾಬ್ ಅಂತ ಹೇಳ್ತೀವಿ. ಎರಡನೇದು ಅದ್ದುವಿಕೆ ಅಥವಾ ಮುಳುಗುವಿಕೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಡಿಪ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮೂರನೇದಾಗಿ ಅಲ್ಪಾವಧಿ ಸ್ನಾನ ಅಥವಾ ಶಾರ್ಟ್ ಬಾತ್ ಅಂತ ಹೇಳ್ತೀವಿ. ಇನ್ನೊಂದು ನಾಲ್ಕನೇದಾಗಿ ದೀರ್ಘಾವಧಿ ಸ್ನಾನ ಅಥವಾ ಲಾಂಗ್ ಬಾತ್ ಅಂತ ಹೇಳ್ತೀವಿ. ಇನ್ನು ಐದನೇದಾಗಿ ಫ್ಲಷಿಂಗ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಈ ಸ್ವಾಬ್ ಚಿಕಿತ್ಸಾ ಕ್ರಮದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಇದರಲ್ಲಿ ಸಾಮಾನ್ಯವಾಗಿ ದೊಡ್ಡ ಗಾತ್ರದ ಮೀನುಗಳು ಅಥವಾ ಈಗ ಕೆಲವೊಂದು ನಾವು ತಾಯಿ ತಂದೆ ಮೀನುಗಳು ಅಂತ ಮೀನು ಮರಿ ಉತ್ಪಾದನೆ ಮಾಡಕ್ಕೆ ನಾವು ಬಳಸ್ತಾ ಇರ್ತೀವಿ, ಬ್ರೂಡರ್ಸ್ ಅಂತ ಹೇಳ್ತೀವಿ, ಅಥವಾ ಅತ್ಯಂತ ಹೆಚ್ಚಿನ ಬೆಲೆ ಬಾಳತಕ್ಕಂತ ಮೀನುಗಳು. ಸೊ ಇವುಗಳನ್ನ ನಾವು ಇದನ್ನ ವೈಯಕ್ತಿಕವಾಗಿ ಒಂದೊಂದೇ ಮೀನು ತೆಗೆದ್ಬಿಟ್ಟು ನಾವು ಚಿಕಿತ್ಸೆ ಮಾಡಕ್ಕೆ ಆಗುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದಕ್ಕೆ ಯಾವುದು ಸೂಕ್ತವಾದ ಔಷಧಿ ಇದೆಯೋ ಅದಕ್ಕೆ ಸಮರ್ಪಕವಾದ ದ್ರಾವಣದಲ್ಲಿ ಅದನ್ನ ನಾವು ರಸಸಾರ ಎಷ್ಟು ಬರುತ್ತೆ, ಸಾರತೆ ಎಷ್ಟು ಬರುತ್ತೆ, ಕಾನ್ಸಂಟ್ರೇಷನ್ ಅದನ್ನ ಪ್ರಕಾರ ನಾವು ಅದನ್ನ ತಯಾರಿ ಮಾಡಿಕೊಂಡು ಈ ಹತ್ತಿಯಿಂದ ನಾವು ಏನ್ ಮಾಡ್ತೀವಿ, ಗಾಯದ ಹತ್ರ ಅದು ಒಂದು ಮೀನನ್ನ ಕಡಿಗೆ ತೆಗೆದ್ಬಿಟ್ಟು ಹತ್ತಿಯಿಂದ ಅದನ್ನ ಅದ್ಬಿಟ್ಟು ಔಷಧದಲ್ಲಿ ಅದಕ್ಕೆ ನಾವು ಅದರ ಮೇಲೆ ಹಚ್ತೇವೆ. ಇದಕ್ಕೆ ಸ್ವಾಬ್ ಅಂತ ಹೇಳ್ತೀವಿ. ಸೊ ಇನ್ನು ಎರಡನೇದಾಗಿ ಅದ್ದುವಿಕೆ ಅಥವಾ ಮುಳುಗಿಸುವಿಕೆ, ಡಿಪ್ ಟ್ರೀಟ್ಮೆಂಟ್ ಅಂತ. ಸಾಮಾನ್ಯವಾಗಿ ಈ ಒಂದು ಚಿಕಿತ್ಸಾ ಕ್ರಮವನ್ನ ಚಿಕ್ಕ ಗಾತ್ರದ ಮೀನುಗಳು, ಈ ಫ್ರೈ ಇರ್ಬೋದು, ಸ್ಪಾನ್ ಇರ್ಬೋದು ಅಥವಾ ಫಿಂಗರ್ಲಿಂಗ್ ಇರ್ಬೋದು, ಇವುಗಳಿಗೆ ಒಂದು ಮಾಸ್ ಟ್ರೀಟ್ಮೆಂಟ್ ಅಂತ ಗುಂಪಾಗಿ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ಇದು ಒಂದು ಬಹಳ ಸೂಕ್ತವಾದದ್ದು. ಸೊ ಈ ಇದರಲ್ಲಿ ನಾವು ರೋಗ ಪೀಡಿತ ಮೀನು ಮರಿಗಳನ್ನ ಕೊಳದಿಂದ ಹೊರಗೆ ತೆಗೆದು ಒಂದು ಸಮರ್ಪಕ ಸಾರೀಕರಣವಾದ ರಾಸಾಯನಿಕ ದ್ರಾವಣದಲ್ಲಿ 1-5 ನಿಮಿಷ ಮುಳುಗಿಸಿ ಚಿಕಿತ್ಸೆ ಕೊಡ್ತೇವೆ. ನೆಕ್ಸ್ಟ್ ಇನ್ನೊಂದು ಅಲ್ಪಾವಧಿ ಸ್ನಾನ ಅಂತ, ಶಾರ್ಟ್ ಬಾತ್ ಅಂತ. ಈ ವಿಧಾನದಲ್ಲಿ ಬಾಧಿತ ಮೀನುಗಳನ್ನ, ಇದು ಕೂಡ ಚಿಕ್ಕ ಗಾತ್ರದ ಮೀನು ಮರಿಗಳಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಇರೋದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸೂಕ್ತ. ಸೊ ಬಾಧಿತ ಮೀನುಗಳನ್ನ ನಾವು ಕಡಿಮೆ ಸಾರೀಕರಣ ಇರೋದ ಸೂಕ್ತ ರಾಸಾಯನಿಕ ಅಥವಾ ಔಷಧಿ ದ್ರಾವಣದಲ್ಲಿ 30-60 ನಿಮಿಷದವರೆಗೆ ಮುಳುಗಿಸಿಡ್ತೇವೆ. ಸೊ ಇನ್ನೊಂದು ನಾಲ್ಕನೇದಾಗಿ ದೀರ್ಘಾವಧಿ ಸ್ನಾನ ಅಥವಾ ಲಾಂಗ್ ಬಾತ್ ಅಂತ. ಈ ಚಿಕಿತ್ಸಾ ವಿಧಾನದಲ್ಲಿ ರೋಗಗ್ರಸ್ತ ಮೀನುಗಳನ್ನ ಅತಿ ಕಡಿಮೆ ಸಾರೀಕರಣ ಇರೋದ ಸೂಕ್ತವಾದ ಔಷಧಿ ದ್ರಾವಣದಲ್ಲಿ 12 ಗಂಟೆ ಅಥವಾ ಅದಕ್ಕೂ ಹೆಚ್ಚಿನ ಕಾಲಾವಧಿಯಲ್ಲಿ ಮುಳುಗಿಸಿಡ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ನಾವು ಇನ್ನೊಂದು ಫ್ಲಶ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಕಂಟಿನ್ಯೂಸ್ ಆಗಿ ನಾವು ಈ ಔಷಧಿ ಏನಿರುತ್ತೆ ಅದನ್ನ ಹರಿಸ್ತಾ ಇರ್ತೇವೆ. ಈ ದೀರ್ಘಾವಧಿ ಸ್ನಾನ ಸಾಮಾನ್ಯವಾಗಿ ಮೀನುಗಳೇ ಇರ್ತಕ್ಕಂತ ಕೊಳಗಳಲ್ಲಿಯೇ ಈ ಇದನ್ನ ನಾವು ಔಷಧಿಯನ್ನ ಅದು ಒಂದು ಅದರದ್ದು ರಾಸಾಯನಿಕ ದ್ರಾವಣ ಎಷ್ಟು ಸಮರ್ಪಕ ಸಾರೀಕರಣ ಎಷ್ಟು ಅಂತ ನೋಡ್ಕೊಂಡು ಅದಕ್ಕೆ ಮೀನುಗಳಿರೋ ಕೊಳಕ್ಕೆನೆ ಔಷಧಿನ ಹಾಕಿಬಿಡ್ತೀವಿ. ಔಷಧಿ ಕೊಳಕ್ಕೆ ಹಾಕೋದು. ಹೌದು. ಆಮೇಲೆ ಅಂದ್ರೆ ನಿಮ್ಮ ವಿಚಾರದಲ್ಲಿ ಕೆಲವೊಂದು ಪದ್ಧತಿ ಹೇಳಿರ್ತಾವ, ಕೆಲವೊಮ್ಮೆ ಮೀನುಗಳನ್ನ ಹೊರಗೆ ತೆಗೆದು ಅವಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡಿ ಮತ್ತೆ ಕೊಳಕ್ಕೆ ಬಿಡಬೇಕಾಗತ್ತಂತೀರ ಹೇಗೆ? ಹೌದು ಸರ್. ಈಗ ನೋಡ್ರಿ, ಈಗ ರೈತರು 20-30 ಎಕರೆದಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆಯನ್ನ ಮಾಡಿರ್ತಾರೆ, ಮೀನುಗಳನ್ನ ಸಾಕಾಣಿಕೆ ಮಾಡಿರ್ತಾರೆ. ಇಂಥದಲ್ಲಿ ಇದು ಹೇಗೆ ಟ್ರೀಟ್ಮೆಂಟ್ ಮಾಡೋದಂದ್ರೆ ಬಹಳ ಕಷ್ಟ ಆಗೋದಿಲ್ವಾ ರೈತರಿಗೆ? ಅದು ಖಂಡಿತವಾಗಿ. ಯಾಕೆಂದ್ರೆ ಅದಕ್ಕೋಸ್ಕರ ಏನಂತ ಹೇಳ್ತೀವಿ ಅಂದ್ರೆ, ರೈತರು ಮೀನು ಕೃಷಿಕರು ದೊಡ್ಡ ದೊಡ್ಡದಾದ ಮೀನು ಕೊಳಗಳು, ಈಗ 10-20 ಎಕರೆ ಮೀನು ಕೊಳಗಳನ್ನ ತಮ್ಮ ಜಮೀನಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀನು ಕೊಳಗಳನ್ನ ಮಾಡೋದು ಒಂದು ನಮ್ಮ ಒಂದು ಅದರದ್ದು ಮ್ಯಾನೇಜ್ಮೆಂಟ್ ಅಥವಾ ಅದೊಂದು ಒಂದು ಒಂದು ನಿಭಾಯಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಈ 1/2 ಎಕರೆ ಅಥವಾ ಒಂದು 10,000 ಸ್ಕ್ವೇರ್ ಫೀಟ್ ಈ ರೀತಿ ಚಿಕ್ಕ ಚಿಕ್ಕ ಪಾಂಡಗಳು ಕೊಳಗಳ ಮೀನು ಕೊಳಗಳನ್ನ ಅವರು ಮಾಡಿದ್ರೆ ಅವ್ರಿಗೆ ಮೊದಲನೇದಾಗಿ ಅದನ್ನ ಮ್ಯಾನೇಜ್ಮೆಂಟ್ ಮಾಡಲು ನಿಭಾಯಿಸಲು ಅವ್ರಿಗೆ. ನಾನು ಹೇಳೋದೇನಂತಂದ್ರೆ, ರೈತರು 20 ಎಕರೆ ಅಂತ ಸಣ್ಣ ಸಣ್ಣ ಕೊಳಗಳನ್ನ ಮಾಡ್ಕೊಂಡಿರ್ತಾರೆ, ಸಣ್ಣ ಸಣ್ಣ ಕೊಳಗಳನ್ನ ಮಾಡ್ಕೊಂಡ್ಬಿಟ್ಟು ಸಾಕಾಣಿಕೆಯನ್ನ ಒಂದ್ 20 ಎಕರೆ ಏರಿಯಾದಲ್ಲಿ ಮಾಡ್ಕೊಂಡಿರ್ತಾರೆ. ಆದ್ರೆ ಪ್ರತಿಯೊಂದು ಮೀನನ್ನ ಹಿಡಿದ್ಬಿಟ್ಟು ಪ್ರತಿಯೊಂದು ಮೀನನ್ನ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಬಿಡುದು ಬಹಳಷ್ಟು ಲೆಬೋರಿಯಸ್ ಆಗೋದಿಲ್ವಾ? ಹೇಗೆ ಇದಕ್ಕೆ ಬೇರೆ ಪರ್ಯಾಯ? ಲೆಬೋರಿಯಸ್ ಆಗುತ್ತೆ, ನೀವು ಹೇಳುದು ಖಂಡಿತ ಸರಿ, ಲೆಬೋರಿಯಸ್ ಆಗುತ್ತೆ. ಅಲ್ದೇನೆ ಅದು ಖರ್ಚು ಬಹಳ ಬರುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ನಾವು ಮೀನು ಕೃಷಿಕರಿಗೆ ಹೇಳೋದು ಏನು ಅಂದ್ರೆ, ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ. ರೋಗ ಬರೋದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳೋದು ಯಾವ್ಯಾವ ಅಂದ್ರೆ, ಆರೋಗ್ಯಕರ ಇರ್ತಕ್ಕಂತ ಮೀನು ಮರಿಗಳನ್ನ ಖರೀದಿ ಮಾಡೋದು, ಆಮೇಲೆ ಮೀನುಗಾರಿಕೆ ಇಲಾಖೆಯಿಂದ ಈ ಸ್ಪೆಸಿಫಿಕ್ ಪ್ಯಾಥೋಜನ್ ಫ್ರೀ ಅಂತ ಮೀನು ಮರಿಗಳು ಆತರ ಸರ್ಟಿಫಿಕೇಶನ್ ಮಾಡಿರ್ತಕ್ಕಂತ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ಮರಿಗಳನ್ನ ಖರೀದಿ ಮಾಡೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಕೊಳಗಳನ್ನ ಮಾಡೋದ್ರಿಂದ ಒಂದು ವೇಳೆ ಒಂದು ಕೆಲವೊಂದು ಕೊಳಗಳಲ್ಲಿ ಮೀನು ರೋಗ ಬಂದ್ರೂ ಸಹಿತ ಉಳಿದ ಕೊಳಗಳಲ್ಲಿ ರೋಗ ಬರದೆ ಅವ್ರಿಗೆ ಒಂದು ರೈತರಿಗೆ ಕಂಪೆನ್ಸೇಷನ್ ಸಿಗುತ್ತೆ. ಆಮೇಲೆ ಇನ್ನೊಂದು, ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರೂ ಸಹಿತ ಒಂದೊಂದು ಟೈಮ್ ಒಂದೊಂದು ಸಮಯದಲ್ಲಿ ರೋಗ ಬಂದದ್ದೇ ಆದ್ರೆ ರೈತರು ಏನ್ ಮಾಡ್ಬೇಕಂದ್ರೆ, ಈ ಒಂದು ನೈಸರ್ಗಿಕವಾದ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ ಈ ಒಂದು ಸಸ್ಯಗಳಿಂದ ಒಂದು ಬಂದಂತಹ ಔಷಧಿಗಳು ಅಥವಾ ಪರಿಸರಕ್ಕೆ ಒಂದು ಸ್ನೇಹಕರ ಆಗ್ತಕ್ಕಂತ ಔಷಧಿಗಳು, ಆಮೇಲೆ ಕಡಿಮೆ ಖರ್ಚಿನಲ್ಲಿ ಇರತಕ್ಕಂತ ಔಷಧಿಗಳನ್ನ ಬಳಸಬಹುದು. ಆಮೇಲೆ ನೀರಿನ ಬದಲಾವಣೆ ಅಡಿಗಡಿಗೆ ಮಾಡ್ತಾ ಇರೋದ್ರಿಂದ, ನೀರಿನ ಗುಣಮಟ್ಟ ಕಾಪಾಡ್ಕೊಳ್ಳೋದ್ರಿಂದ ಆಮ್ಲಜನಕ ಪ್ರಮಾಣವನ್ನ ಒಂದು ಕರೆಕ್ಟ್ ಆಗಿ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕವನ್ನ ನಾವು ಮೇಂಟೈನ್ ಮಾಡೋದ್ರಿಂದ ಮೀನುಗಳಿಗೆ ರೋಗ ಬರೋದನ್ನ ನಾವು ತಡೆಗಟ್ಟಬಹುದು. ಇನ್ನ ಹೇಳಿದ್ರೆ ತಾವು ವಿವಿಧ ರೋಗಗಳಾಯ್ತು, ಜೊತೆಗೆ ಇವುಗಳ ಒಂದು ಹತೋಟಿ ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳಿದ್ರೆ, ಇನ್ನ ಈ ಔಷಧಗಳ ಬಗ್ಗೆ ಹೇಳ್ತಾರೆ, ಯಾವ ಔಷಧಿಗಳನ್ನ ರೈತರು ಬಳಸಬೇಕಾಗತ್ತೆ ಮೀನು ರೋಗಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತು ಪ್ರಮಾಣ ಹೇಗೆ ಬಳಸ? ಖಂಡಿತವಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ದೇಹದ ಒಳಭಾಗಕ್ಕೆ ಸಂಬಂಧಿಸಿದ ಚಿಕಿತ್ಸಾ ಕ್ರಮ ಅಂತ ಒಂದಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಇದಕ್ಕೆ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಚಿಕಿತ್ಸಾ ಕ್ರಮ. ಇದಕ್ಕೆ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇದರಲ್ಲಿ ಎರಡು ವಿಧಾನಗಳಿವೆ. ಒಂದು ಬಾಯಿಯ ಮೂಲಕ ಔಷಧಿ ಕೊಡ್ತಕ್ಕಂಥ ಚಿಕಿತ್ಸಾ ಕ್ರಮ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಆಹಾರದ ಮೂಲಕ ಔಷಧಿಯನ್ನ ಆಹಾರದಲ್ಲಿ ಸೇರಿಸ್ಬಿಟ್ಟು ಒಂದು ಲಾರ್ಜ್ ಸ್ಕೇಲ್ ಟ್ರೀಟ್ಮೆಂಟ್ ಅಂದ್ರೆ, ಬಹಳ ಸಂಖ್ಯೆಯಲ್ಲಿ ಮೀನುಗಳು ಇದ್ದಾಗ ಆಹಾರದಲ್ಲಿ ಔಷಧಿಯನ್ನ ನಾವು ಬೆರೆಸಿ ನಾವು ಮೀನುಗಳಿಗೆ ಕೊಡ್ತೀವಿ. ಇದು ಚಿಕ್ಕ ಗಾತ್ರದ ಮೀನು ಮರಿಗಳಿದ್ರೆ ಈ ರೀತಿ ಮಾಡ್ತೀವಿ. ದೇಹದ ಒಳಭಾಗದ ಚಿಕಿತ್ಸೆ ಕ್ರಮದಲ್ಲಿ ಇನ್ನೊಂದು ವಿಧಾನ ಅಂದ್ರೆ, ಚುಚ್ಚುಮದ್ದಿನ ಮೂಲಕ ಔಷಧಿ ಕೊಡತಕ್ಕಂಥದ್ದು. ಆದ್ರೆ ಈ ವಿಧಾನವನ್ನ ನಾನು ಮುಂಚೆ ಹೇಳಿದ ತರ ಏನಂದ್ರೆ, ದೊಡ್ಡ ಗಾತ್ರದ ಮೀನುಗಳು ಇರಬಹುದು, ಅತ್ಯಂತ ಹೆಚ್ಚಿನ ಬೆಲೆ ಬಾಳ್ತಕ್ಕಂತ ಮೀನುಗಳು ಇರಬಹುದು, ಈಗ ಬ್ರೂಡ್ ಸ್ಟಾಕ್ ಅಂತ ಹೇಳ್ತೀವಿ, ಇವುಗಳಿಗೆ ಒಂದು ವೈಯಕ್ತಿಕವಾಗಿ ನೀರಿನಿಂದ ತೆಗೆದ್ಬಿಟ್ಟು ಚುಚ್ಚುಮದ್ದು ಕೊಡಬೇಕಾದ್ರೆ ಈ ವಿಧಾನವನ್ನ ನಾವು ಬಳಸ್ತೀವಿ. ನೀವು ಕೇಳಿದ ಹಾಗೆ ಮೀನು ರೋಗಗಳ ಚಿಕಿತ್ಸೆಗೆ ಬಳಸುವ ಔಷಧಗಳು ಮತ್ತು ಅವುಗಳ ಪ್ರಮಾಣದ ಬಗ್ಗೆ ಹೇಳ ಬಯಸ್ತೇನೆ. ಮೊದಲನೇದಾಗಿ ಬ್ಯಾಕ್ಟೀರಿಯಲ್ ರೋಗಗಳು. ಈ ರೋಗಗಳು ಅಂತಂದ್ರೆ, ಮೊದಲನೇದಾಗಿ ಜಲೋದರ ರೋಗ ಅಥವಾ ಡ್ರಾಪ್ಸಿ. ಇದಕ್ಕೆ ನಾವು ಮೊದಲನೇದಾಗಿ ಕ್ಲೋರೋಮೈಸಿಟಿನ್ ಅಂತ ಇದು ಒಂದು ಔಷಧಿ, ಇದನ್ನ 0.7 mg/kg ಮೀನಿನ ದೇಹದ ಗಾತ್ರ, ಇದನ್ನ 10-15 ದಿವಸದವರೆಗೆ ಆಹಾರದಿಂದ ಕೊಡ್ತೇವೆ, ಆಹಾರದಲ್ಲಿ ಬೆರೆಸಿ. ಎರಡನೇದಾಗಿ ಈ ಡ್ರಾಪ್ಸಿ ರೋಗಕ್ಕೆ ಇನ್ನೊಂದು ಔಷಧಿ ಕ್ಲೋರೋಮ್ಫೆನಿಕಾಲ್, ಇದು 0.2-0.4 mg/kg ಬಾಡಿ ವೇಟ್, 5 ದಿವಸದವರೆಗೆ ಆಹಾರದೊಂದಿಗೆ ಬೆರೆಸಿ ಕೊಡ್ತೇವೆ. ಮೂರನೇದಾಗಿ ಆಕ್ಸಿಟೆಟ್ರಾಸೈಕ್ಲಿನ್, 7.5 mg/kg ಬಾಡಿ ವೇಟ್, 10-15 ದಿವಸ ಆಹಾರದೊಂದಿಗೆ ಬೆರೆಸಿ ಕೊಡ್ತೇವೆ. ಕೆನಾಮೈಸಿನ್ 2.5 mg/kg ಬಾಡಿ ವೇಟ್, 3 ದಿವಸದವರೆಗೆ ಇದನ್ನ ಚುಚ್ಚುಮದ್ದಿಂದ ಕೊಡ್ತೇವೆ. ಸಲ್ಫಮರಿಜಿನ್, ಸಲ್ಫಡೈಜಿನ್ ಮತ್ತು ಇತರ ಸಲ್ಫನಮೈಡ್ ಮತ್ತು ನೈಟ್ರೋಫಿರಾನ್ಸ್, ಇವುಗಳನ್ನ 0.15-0.2 mg/kg ಬಾಡಿ ವೇಟ್, 10-15 ದಿವಸಗಳವರೆಗೆ ಆಹಾರದೊಂದಿಗೆ ಬೆರೆಸಿ ಕೊಡ್ತೀವಿ. ಎರಡನೇದಾಗಿ ಈಜುರೆಕ್ಕೆ ಅಥವಾ ಬಾಲದ ಕೊಳೆಯುವಿಕೆ ರೋಗ. ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಕಾಪರ್ ಸಲ್ಫೇಟ್ ಅಂತ ಬರುತ್ತೆ, ಇದನ್ನ 500 ppm mg/L ಪಾರ್ಟ್ಸ್ ಪರ್ ಮಿಲಿಯನ್ ಈ ಪ್ರಮಾಣದಲ್ಲಿ ಸಾರೀಕರಣದಲ್ಲಿ 1-2 ನಿಮಿಷ ಮುಳುಗಿಸುವ ವಿಧಾನದಿಂದ ಕೊಡ್ತೇವೆ. ಎರಡನೇದಾಗಿ ಆಕ್ಸಿಟೆಟ್ರಾಸೈಕ್ಲಿನ್, 10-15 ppm mg/L 10-30 ನಿಮಿಷ ಅಲ್ಪಾವಧಿ ಸ್ನಾನ ಮಾಡ್ತೇವೆ. ಇನ್ನು ಮೂರನೇದಾಗಿ ಕೆನಮೈಸಿನ್ ಅಂತ, ಎರಡು ಮಿಲಿಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಇದನ್ನ ಚುಚ್ಚುಮದ್ದಿನ ಮುಖಾಂತರ ಕೊಡ್ತೀವಿ. ಇನ್ನು ಹತ್ತಿ ಉಣ್ಣೆ ಕಾಯಿಲೆ ಅಂತ ಬರುತ್ತೆ, ಇದಕ್ಕೆ ಮೈಲು ತುತ್ತೆ ಅಥವಾ ಕಾಪರ್ ಸಲ್ಫೇಟ್ 500 PPM ಒಂದರಿಂದ ಎರಡು ನಿಮಿಷ ಮುಳುಗಿಸೋದ್ರಿಂದ ಸಲ್ಫಮರೈಜಿನ್ ಅಥವಾ ಸಲ್ಫಡೈಜಿನ್ 5-6 mg/kg ಬಾಡಿ ವೇಟ್ 5-10 ದಿವಸಗಳು ಆಹಾರದೊಂದಿಗೆ ಕೊಡ್ತೀವಿ. ಇನ್ನು ನಾಲ್ಕನೇದಾಗಿ ಸೂಕ್ಷ್ಮಾಣುಗಳ ಚರ್ಮ ರೋಗ ಬ್ಯಾಕ್ಟೀರಿಯಲ್ ಸ್ಕಿನ್ ಡಿಸೀಸ್, ಇದಕ್ಕೆ ನಾವು ಔಷಧಿಗಳು ಅಂದ್ರೆ ಟೆರಾಮೈಸಿನ್ 5 mg/kg ಬಾಡಿ ವೇಟ್ 5-10 ದಿವಸಗಳು ಆಹಾರದೊಂದಿಗೆ ಔಷಧ ಬೆರೆಸೋದ್ರಿಂದ ಕೊಡ್ತೇವೆ. ಕ್ಲೋರೋಮೈಸಿಟಿನ್ 0.7-0.8 mg 1 kg ಮೀನಿಗೆ ಬಾಡಿ ವೇಟ್ 5-10 ದಿವಸಗಳು ಮತ್ತೆ ಆಹಾರದೊಂದಿಗೆ ಬೆರೆಸೋದ್ರಿಂದ ಕೊಡ್ತೇವೆ. ಮೈಲು ತುತ್ತೆ ಅಥವಾ ಕಾಪರ್ ಸಲ್ಫೇಟ್ ಇದನ್ನ 500 PPM/mg/L ಸಾರೀಕರಣದಲ್ಲಿ 1-2 ನಿಮಿಷ ಮುಳುಗಿಸೋದ್ರಿಂದ ಕೊಡ್ತೇವೆ. ಇನ್ನು ಎರಡನೇದಾಗಿ ಶಿಲೀಂಧ್ರ ರೋಗಗಳಿಗೆ ನಿಯಂತ್ರಣ ಮಾಡೋದಕ್ಕೆ ಹತೋಟಿ ಮಾಡೋದಕ್ಕೆ ಔಷಧಿಗಳು ಯಾವ್ಯಾವು ಅಂದ್ರೆ, ಮೊದಲನೇದಾಗಿ ಸ್ಯಾಪ್ರೋಲೆಗ್ನಿಯೋಸಿಸ್, ಇದಕ್ಕೆ ನಾವು ಮೆಲಕೈಟ್ ಗ್ರೀನ್ ಅಂತ ಒಂದು ರಾಸಾಯನಿಕ, ಇದನ್ನ ನಾವು 65 PPM/mg/L ಸಾರೀಕರಣದಲ್ಲಿ 1-2 ನಿಮಿಷ ಮುಳುಗಿಸೋದ್ರಿಂದ ಕೊಡ್ತೇವೆ ಚಿಕಿತ್ಸೆಯನ್ನ. ಮತ್ತು 0.2 PPM ಮತ್ತು 0.2 PPM ಸಾರೀಕರಣದಲ್ಲಿ 1-2 ಗಂಟೆ ದೀರ್ಘ ಸ್ನಾನ ಮಾಡೋದ್ರಿಂದ ಕೊಡ್ತೇವೆ. ಅಥವಾ ಇದೇ ಮೆಲಕೈಟ್ ಗ್ರೀನ್ ಅನ್ನ 1% ದ್ರಾವಣ ಮಾಡಿ ಹತ್ತಿಯಿಂದ ಗಾಯಕ್ಕೆ ಹಚ್ಚೋದ್ರಿಂದ ನಾವು ಹತೋಟಿಗೆ ತರಬಹುದು. ಅಥವಾ ಇದೇ ಮೆಲಕೈಟ್ ಗ್ರೀನ್ ಅನ್ನ 2-5 PPM ಇದನ್ನ ಮೀನುಗಳ ಮೊಟ್ಟೆಗಳಿಗೆ ಕೊಡ್ತೀವಿ ಚಿಕಿತ್ಸಾ ಕ್ರಮವಾಗಿ, 10-20 ನಿಮಿಷ ಅಲ್ಪಾವಧಿ ಸ್ನಾನ ಮುಖಾಂತರ ಕೊಡಬಹುದು. ಇಷ್ಟು ಇದೇ ಸ್ಯಾಪ್ರೋಲೆಗ್ನಿಯೋಸಿಸ್ ಅನ್ನ ಹತೋಟಿ ತರಲು ಸೋಡಿಯಂ ಕ್ಲೋರೈಡ್ ಅಥವಾ ಸಾಮಾನ್ಯ ಉಪ್ಪು ಅಡಿಗೆ ಉಪ್ಪು, ಇದನ್ನ 3% ದ್ರಾವಣದಿಂದ 10-20 ನಿಮಿಷ ಅಲ್ಪಾವಧಿ ಸ್ನಾನ ಮಾಡುವುದರ ಕೊಡುವುದರ ಮುಖಾಂತರ ಹತೋಟಿ ತರಬಹುದು. ಅಥವಾ ಮೈಲು ತುತ್ತೆಯನ್ನ 50-100 PPM ಸಾರೀಕರಣ ದ್ರಾವಣದಲ್ಲಿ 10-30 ನಿಮಿಷ ಅಲ್ಪಾವಧಿ ಸ್ನಾನ ಮಾಡಿಸೋದ್ರಿಂದ ಹತೋಟಿಗೆ ತರಬಹುದು. ಅಥವಾ ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣವನ್ನ 10 PPM ಸಾರೀಕರಣದಲ್ಲಿ 30-60 ನಿಮಿಷ ಅಲ್ಪಾವಧಿ ಸ್ನಾನ ಮಾಡಿಸೋದ್ರಿಂದ ಈ ಸ್ಯಾಪ್ರೋಲಿಗ್ನಿಯೋಸಿಸ್ ರೋಗವನ್ನ ಶಿಲೀಂಧ್ರ ರೋಗವನ್ನ ಹತೋಟಿಗೆ ತರಬಹುದು. ಎರಡನೇದಾಗಿ ಬ್ರಾಂಕಿಯೋಮೈಕೋಸಿಸ್ ಅಂತ, ಈ ಶಿಲೀಂಧ್ರ ರೋಗವನ್ನ ಸೋಡಿಯಂ ಕ್ಲೋರೈಡ್ ಅಡಿಗೆ ಉಪ್ಪು ಏನಿದೆ ಇದನ್ನ 3-10% ದ್ರಾವಣ ತಯಾರಿ ಮಾಡಿ ಇದನ್ನ 5-10 ನಿಮಿಷ ಅಲ್ಪಾವಧಿ ಸ್ನಾನ ಕೊಡೋದ್ರಿಂದ ಈ ರೋಗವನ್ನ ಹತೋಟಿಗೆ ತರಬಹುದು ಸರ್. ಒಳ್ಳೇದು ಡಾಕ್ಟರ್ ರವೀಂದ್ರ ಗೌಡ್ರ, ಇದುವರೆಗೆ ಈ ಪ್ರಮುಖವಾಗಿ ಮೀನುಗಳಿಗೆ ರೋಗಗಳು ಯಾವ್ಯಾವ ಬರ್ತವೆ, ಅವುಗಳ ಲಕ್ಷಣಗಳು ಹೇಗಿರ್ತವೆ ಮತ್ತು ನಿರ್ವಹಣೆಯನ್ನ ಮಾಡುದು ಹೇಗೆ, ಯಾವ ಒಂದು ಔಷಧಗಳನ್ನ ಬಳಸಿ ರೈತರು ನಿರ್ವಹಣೆಯನ್ನ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ. ರೈತ ಬಾಂಧವರು ವಿಶೇಷವಾಗಿ ಮೀನು ಕೃಷಿಯನ್ನ ಮಾಡುವಂತವ್ರು ನೀವು ಹೇಳಿದಂಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಷ್ಟೇ. ಇನ್ನ ರೋಗಗಳು ಬಂದಾಗ ತಜ್ಞರ ಸಲಹೆ ಮೇರೆಗೆ ಮೀನುಗಳನ್ನ ಪರೀಕ್ಷೆ ಮಾಡಿಸಿ ರೈತರು ಹತೋಟಿ ಕ್ರಮಗಳ ಬಗ್ಗೆ ತಿಳ್ಕೊಂಡು ಹತೋಟಿಯನ್ನ ಮಾಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನ ಇದುವರೆಗೆ ನಮ್ಮ ರೈತರಿಗೆ ನೀಡಿದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ರೈತ ಬಾಂಧವರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ. ಇದುವರೆಗೆ ಮೀನುಗಳಿಗೆ ಬರುವ ರೋಗಗಳು ಮತ್ತು ನಿರ್ವಹಣೆ ಕುರಿತು ಮೀನು ಕೃಷಿ ತಜ್ಞರಾದ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ Nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ Nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-2119. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31.5 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70% ಮತ್ತು ಕನಿಷ್ಠ ಆರ್ದ್ರತೆ 49% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 25 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದರೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು: ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೋನೋಫಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ನಾಟಿ ಮಾಡಿ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಇದುವರೆಗೆ ಕೃಷಿ ಸಲಹೆಗಳನ್ನು ಕೇಳಿದ್ರೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ರಾಯಚೂರು ಪೇಟೆ ಧಾರಣೆ: ಶೇಂಗಾ ಗುಂಗುರಿ ಕನಿಷ್ಠ 3,269 ರೂಪಾಯಿಗಳಿಂದ ಗರಿಷ್ಠ 5,999 ರೂಪಾಯಿಗಳವರೆಗೆ. ಈರುಳ್ಳಿ 310 ರೂಪಾಯಿಗಳಿಂದ 1,600 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರಿ 1,251 ರೂಪಾಯಿಗಳಿಂದ 1,921 ರೂಪಾಯಿಗಳವರೆಗೆ. ಕೆಂಪು ತೊಗರೆ ಕನಿಷ್ಠ 5,869 ರೂಪಾಯಿಗಳಿಂದ ಗರಿಷ್ಠ 6,505 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದರೆ. ಈಗ ಕೇಳಿ ಲಿಂಗಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಸಜ್ಜೆ ಕನಿಷ್ಠ 1,510 ರೂಪಾಯಿಗಳಿಂದ ಗರಿಷ್ಠ 1,700 ರೂಪಾಯಿಗಳವರೆಗೆ. ಜೋಳ 1,450 ರೂಪಾಯಿಗಳು. ಭತ್ತ ಸೋನಾ 2,350 ರೂಪಾಯಿಗಳು. ತೊಗರಿ ಕನಿಷ್ಠ 6,170 ರೂಪಾಯಿಗಳಿಂದ ಗರಿಷ್ಠ 6,220 ರೂಪಾಯಿಗಳವರೆಗೆ. ಇದುವರೆಗೆ ಲಿಂಗ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರೆ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಹೈಬ್ರಿಡ್ ಜೋಳ 1,770 ರೂಪಾಯಿಗಳು. ಭತ್ತ ಕಾವೇರಿ ಸೋನಾ ಕನಿಷ್ಠ 1,600 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳವರೆಗೆ. ಭತ್ತ RNR ಹೊಸದು 1,700 ರೂಪಾಯಿಗಳಿಂದ 1,800 ರೂಪಾಯಿಗಳವರೆಗೆ. ಭತ್ತ RNR ಹಳೆಯದು 1,900 ರೂಪಾಯಿಗಳಿಂದ 2,449 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನಾ ಮಸೂರಿ 2,400 ರೂಪಾಯಿಗಳಿಂದ 2,500 ರೂಪಾಯಿಗಳವರೆಗೆ. ತೊಗರಿ ಕನಿಷ್ಠ 4,200 ರೂಪಾಯಿಗಳಿಂದ ಗರಿಷ್ಠ 5,400 ರೂಪಾಯಿಗಳವರೆಗೆ. ಇದುವರೆಗೆ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನ ಕೇಳಿದ್ರೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ